ಸಂಬಂಧಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿಯಲ್ಲಿ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಸತಿ ಲೋಕಾರ್ಪಣೆ, ಆಶ್ವಾಸನೆಗಳ ಈಡೇರಿಸುವ ಭರವಸೆ. ಬೆಂಗಳೂರಿನಲ್ಲಿ ರಾಷ್ಟಮಟ್ಟದ ಖಾದಿ ಗ್ರಾಮೋದ್ಯೋಗ ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ. ನಾಳೆ ರಾಷ್ಟೀಯ ಮತದಾರರ ದಿನಾಚರಣೆ, ಮತದಾರರ ಜಾಗೃತಿಗಾಗಿ ಬೆಂಗಳೂರಿನಲ್ಲಿ ಸೈಕಲ್ ರ್ಯಾಲಿ, ಪಾದಯಾತ್ರೆ ಆಯೋಜನೆ. ನಾಳೆ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ, ಈ ಕುರಿತು ನಿವೃತ್ತ ದೈಹಿಕ ಶಿಕ್ಷಕರಾದ ರಮೇಶ್ ಸೋಮಯ್ಯ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ರಮೇಶ್ ನಾಯ್ಕ್ ಅವರೇ ನಮಸ್ಕಾರ. ನಮಸ್ತೆ. ನೀವು ವೃತ್ತಿಯಿಂದ ದೈಹಿಕ ಶಿಕ್ಷಕರಾಗಿ ನಿವೃತ್ತರಾದಂತಹವರು, ಪ್ರವೃತ್ತಿಯಿಂದ ಕೃಷಿಕರು ಕೂಡ ಹೌದು, ನಿಮ್ಮ ಪರಂಪರೆಯಿಂದ ಬಂದಿರುವಂತಹ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರಿ. ಈಗ ಈ ದೈಹಿಕ ಶಿಕ್ಷಣದ ಒಂದು ಮಹತ್ವ ಏನು, ಯುವಕರಲ್ಲಿ ಇಂತಹ ಒಂದು ಚಟುವಟಿಕೆ ಯಾಕೆ ಬೇಕು ಅಂತ ಹೇಳ್ತೀರಿ? ತುಂಬಾ ಅವಶ್ಯಕತೆ ಇದೆ ಸರ್ ನನ್ನ ದೃಷ್ಟಿಯಲ್ಲಿ. ಆದ್ರೆ ಇತ್ತೀಚೆಗೆ ಅದೇನು ದೈಹಿಕ ಶ್ರಮಕ್ಕೆ ಬೆಲೆ ತುಂಬಾ ಕಡಿಮೆ ಆಗ್ತಾ ಇದೆ. ಅದು ಜವಾಬ್ದಾರಿಯುತವಾಗಿದ್ದಂತಹ ಸಮಾಜ ಮತ್ತು ಬದಲಾವಣೆ ಆದಂತಹ ವ್ಯವಸ್ಥೆ ಅದಕ್ಕೆಲ್ಲ ಎಲ್ಲೋ ಮೂಲೆಗುಂಪು ಮಾಡ್ತಾ ಇದೆ. ಖಂಡಿತ ಪ್ರತಿಯೊಂದು ಕೂಡ ಈ ನೂತನವಾಗಿ ಬಂದಂತ ಈ ನಡಿ ಶಿಕ್ಷಣ ನೀತಿ, ಮೊಬೈಲ್ ಶಿಕ್ಷಣ, ಇವೆಲ್ಲ ಶ್ರಮದ ಮಹತ್ವ ಯಾರಿಗೂ ಗೊತ್ತಿಲ್ಲ. ಈಗ ನಾನು 60 ವರ್ಷದ ಯುವಕ, ಆದ್ರೂ ನನಗೆ ಆಸಕ್ತಿ ದೈಹಿಕ ಶ್ರಮ ಕಾಣ್ತಾನೆ ಇಲ್ಲ. ಆದ್ರೆ ಅದನ್ನ ಯಾರು ಕೇಳಲಿಕ್ಕೂ ತಯಾರಿಲ್ಲ, ನೋಡ್ಲಿಕ್ಕೂ ತಯಾರಿಲ್ಲ. ದುರಾದೃಷ್ಟ. ಈಗ ಹೈಸ್ಕೂಲ್ ಶಿಕ್ಷಣದಲ್ಲಿ ಈ ಒಂದು ಫಿಸಿಕಲ್ ಎಜುಕೇಶನ್ ಎನ್ನುವಂತಹದ್ದು ಅಥವಾ ಒಂದು ದೈಹಿಕ ಶಿಕ್ಷಣ ಎನ್ನುವಂತಹದ್ದು ಇದು ಈಗಲೂ ಕೂಡ ಇದೆಯಾ ಅಥವಾ ಹೆಸರಿಗೆ ಮಾತ್ರ ಇದೆಯಾ? ವೃತ್ತಿಯಿಂದ ಸರ್ ನಾನು ಸತ್ಯವನ್ನ ಹೇಳಿದ್ರೆ ದ್ರೋಹ ಬಗೆದಾಗೆ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ನಾನಿದ್ದಾಗಂತೂ ದೈಹಿಕ ಶಿಕ್ಷಣವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದೇನೆ. ನನ್ನ ಶಾಲೆಗೆ ಆಕಸ್ಮಿಕ ನೀವು ಭೇಟಿ ಕೊಟ್ಟರು ಕೂಡ ನಾನು ಅಲ್ಲಿ ಒಂದು ಫಲಕ ಇಟ್ಟಿದ್ದೇನೆ. ಸತತ 10 ವರ್ಷ ಸರ್ ನನ್ನ ವಿದ್ಯಾರ್ಥಿಗಳನ್ನ ನಾನು ರಾಷ್ಟ್ರ ಮಟ್ಟಕ್ಕೆ ತಕೊಂಡು ಹೋಗಿದ್ದೀನಿ. ಹೊನ್ನಾವರ ತಾಲೂಕಲ್ಲಿ ಯೋಗಾಸನ 10 ವರ್ಷ ನಂತರ ಅಂತಾರಾಷ್ಟ್ರೀಯ ಬ್ಯಾಂಕಾಕ್ ನನಗೆ ಒಂದು ಹುಡುಗಿಯನ್ನು ಕೂಡ ಕಳ್ಸಿಕೊಟ್ಟಿದ್ದೀನಿ ಸತತ. ಅದಕ್ಕೆ ಅವರ ಮಕ್ಕಳ ಪರಿಶ್ರಮ, ಬಟ್ ನನ್ನ ಮಾರ್ಗದರ್ಶನ ಅಷ್ಟೇ ಹೇಳ್ತೇನೆ. ಆದ್ರೆ ಅದು ಒಂದು ಪೂರ್ಣ ನಾನು ತೊಡಗಿಸಿಕೊಂಡಿದ್ರಿಂದ ಅದು ಸಾಧ್ಯ ಆಯ್ತು ಅಂತ ಅರ್ಥ. ಅಂದ್ರೆ ಶ್ರಮದ ಜೊತೆಗೆ ಆರ್ಥಿಕವಾಗಿ ನಾನು ಅದರಲ್ಲಿ ಖರ್ಚು ಮಾಡಿದ್ದೇನೆ, ಯಾವುದು ಮುಜುಗರ ಇಲ್ಲ ಹೇಳಕ್ಕೆ. ಈಗ ಹೈಸ್ಕೂಲ್ ಹಂತದಲ್ಲಿ 8, 9, 10 ತರಗತಿ 3 ತರಗತಿಗಳು ಇರ್ತವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಯೋಗಾಸನದ ಒಂದು ಶಿಕ್ಷಣವನ್ನು ಹೇಗೆ ಕೊಡ್ತಾ ಇದ್ರಿ ನೀವು? ನಮಗೆ ಸರ್ ದೈಹಿಕ ಶಿಕ್ಷಣಕ್ಕೆ ಸೀಮಿತವಾದಂತಹ ಅವಧಿ ಇದೆ, ಒಂದು 3 ಅವಧಿ 4 ಅವಧಿ ಅಂತ ಇದೆ. ಅದರಲ್ಲಿ ಆಟ, ಪಾಠ ಮತ್ತು ಯೋಗಾಸನ ಅದೇ ಸಿಕ್ಕಿದ ವೇಳೆಯನ್ನೇ ಬಳಸಿಕೊಂಡು ಮಾಡುವಂಥದ್ದು. ಆದರೆ ಅದರಲ್ಲಿ ಏನಾದರೂ ಹೆಚ್ಚಿನ ಪಾಂಡಿತ್ಯವನ್ನು ಸಂಪಾದನೆ ಮಾಡಬೇಕು ಅನ್ನೋದಿದ್ರೆ ನಾವು ಹೆಚ್ಚುವರಿ ಕ್ಲಾಸನ್ನು ಅಥವಾ ಬಿಡುವಿನ ವೇಳೆಯನ್ನು ಅಥವಾ ರಜಾ ವೇಳೆಯನ್ನು ಮಕ್ಕಳ ಇಚ್ಛೆಗೆ ಅನುಗುಣವಾಗಿ ಬೆಳೆಸಿಕೊಂಡು ಮಾಡಬೇಕಾಗಿದ್ದು ನಾನು ಮಾಡಿದ್ದೇನೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರತಿನಿಧಿಸಬೇಕಿದ್ರೆ ಯಾವ ರೀತಿಯ ಒಂದು ತರಬೇತಿಯಲ್ಲಿ ಅವಶ್ಯಕತೆ ಇರ್ತದೆ, ನಿರಂತರವಾಗಿ ತರಬೇತಿಯನ್ನೆಲ್ಲ ಹೇಗೆ ಕೊಡ್ತೇವೆ? ತರಬೇತಿ ತುಂಬಾ ಬೇಕು ಸರ್. ಅದಕ್ಕೆ ನನಗೆ ಸಿಕ್ಕಿದ ವೇಳೆಯ ಜೊತೆಗೆ ಸರ್, ನಾನು ಹೆಚ್ಚಿನ ನನ್ನ ಮನಸ್ಸನ್ನ ಅದರಲ್ಲೇ ಕ್ರೋಢೀಕರಿಸಿ ಅಂತ ವಿದ್ಯಾರ್ಥಿಗಳೇ ಅದೃಷ್ಟವಶಾತ್ ನನಗೆ ಸಿಕ್ಕಿದ್ರಿಂದ ಬಳಸಿಕೊಂಡು ನನಗೆ ಅದು ಆ ರೀತಿ ಮಾಡಕ್ಕೆ ಸಾಧ್ಯ ಆಯಿತು. ಈಗ ತರಗತಿಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿರ್ತಾರೆ. ಕೆಲವರು ಕ್ರೀಡೆಯಲ್ಲಿ ಆಸಕ್ತಿಯನ್ನು ತೋರಿಸಬಹುದು, ಕೆಲವರು ಯೋಗಾಸನದಲ್ಲಿ, ಕೆಲವರು ನೃತ್ಯದಲ್ಲಿ, ಹಾಡುವಿನಲ್ಲಿ, ಹೀಗೆ ಈ ಯೋಗಾಸನಕ್ಕೆ ಪೂರಕವಾದಂತಹ ವ್ಯಕ್ತಿತ್ವ ಇರುವವರನ್ನ ಗುರುತಿಸುವಂತಹದ್ದು ಹೇಗೆ ಅಂತ? ಪ್ರಾಥಮಿಕ ಶಾಲೆಯಿಂದಲೇ ಬರಬೇಕಿದ್ರೆ ಗೊತ್ತಾಗುತ್ತೆ ಸರ್. ಈ ಯೋಗಾಸನ ಅನ್ನುವಂಥದ್ದು ಹೈಸ್ಕೂಲ್ ಮಟ್ಟದಾಗಂತೂ ತಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಕನಿಷ್ಠ ಅವರ 5ನೇ ಕ್ಲಾಸಿನಿಂದ ಪ್ರಾರಂಭ ಮಾಡಬೇಕು. ಅದಕ್ಕೆ ಮೈಮಣಿತ ಅಂತ ಹೇಳ್ತೀವಿ, ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರಲ್ಲ ಸರ್, ಅಂತ ಗುಣ ತಯಾರು ಮಾಡೋದೆಲ್ಲವೂ ಗಾಡ್ ಗಿಫ್ಟ್. ಜೊತೆಗೆ ಅಲ್ಲಿ ಬರಬೇಕಿದ್ರೆ ಅವರಿಗೆ ಗೊತ್ತಾಗತ್ತೆ, ಅಂಥವ್ರನ್ನ ಹುಡುಕುವುದು ಶಿಕ್ಷಕನ ಬುದ್ಧಿವಂತಿಕೆ. ನಾನೇನೋ ಅಂತ ಬುದ್ಧಿವಂತ ಅಂತ ಹೇಳ್ತಾ ಇಲ್ಲ, ಬಟ್ ಶಿಕ್ಷಕನ ಬುದ್ಧಿವಂತಿಕೆ. ಆದ್ರೆ ಆ ಅವಧಿಯಲ್ಲಿ ಪ್ರತಿ ಶಿಕ್ಷಕನಿಗೂ ಕೂಡ ನಮ್ಮ ರಾಷ್ಟ್ರೀಯ ಸಂಪತ್ತಾಗಿ ಮಾಡ್ಲಿಕ್ಕಂತೂ ತುಂಬಾ ಅವಕಾಶ ಇದೆ. ಈಗ ಬೇರೆ ಬೇರೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತವರು, ಶಾರ್ಟ್ ಪುಟ್ ಆಗ್ಬಹುದು, ಲಾಂಗ್ ಜಂಪ್, ಹೈ ಜಂಪ್, ಇಂಥವರು ಇವರನ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮತ್ತು ಅವರಿಗೆ ತರಬೇತಿ ಕೊಡುವ ಬಗ್ಗೆ ಹೇಳಿ. ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಕೂಡ ಈ ಗುಂಡು ಎಸೆತ, ಚಕ್ರ ಎಸೆತ ಮತ್ತು ಎತ್ತರ ಜಿಗಿತ ರಾಜ್ಯ ಮಟ್ಟ ತನಕ ಅತೀ ಹಳ್ಳಿ ವಿದ್ಯಾರ್ಥಿಗಳನ್ನ ಒಯ್ದಿದ್ದೇನೆ. ತರಬೇತಿ ಅಂದ ಪ್ರಾರಂಭಿಕ ತರಬೇತಿ ಸರ್, ಅದು ಸ್ವಲ್ಪ ಕ್ಲಿಷ್ಟಕರವಾದದ್ದು. ನಾವು ಶಿಕ್ಷಕನಾದವನು ಆಕ್ಚುಲಿ ಆ ವಿದ್ಯಾರ್ಥಿಗಳ ಹಾಗೆ ಆ ಆಟದ ಮೈದಾನದಲ್ಲಿ ತೊಡಗಿಸಿಕೊಂಡಿದ್ರೆ ಎಂಥ ವಿದ್ಯಾರ್ಥಿಗಳನ್ನು ಒಳ್ಳೆಯ ವ್ಯವಸ್ಥಿತವಾದಂತಹ ಆಟಗಾರನಾಗಿ ಮಾಡಬಹುದು. ನಾನು ಮಾಡಿದ್ದೇನೆ. ಏನೋ ಅರಿವಿಲ್ಲದ ಒಬ್ಬ ಹುಡುಗನಿಗೆ, ಸಿದ್ದಾಪುರದಂತ ಒಂದು ಅರಣ್ಯ ಪ್ರದೇಶದಿಂದ ಬಂದ ಒಬ್ಬ ಹುಡುಗನಿಗೆ, 8ನೇ ವರ್ಗದಿಂದ ಒಬ್ಬ ವಿದ್ಯಾರ್ಥಿಗೆ ನಾನು ರಾಜ್ಯ ಮಟ್ಟ ತನಕ ಒಯ್ದಿದ್ದೀನಿ. ರಾಜ್ಯ ಮಟ್ಟಕ್ಕೂ ಆತ 4ನೇ ಸ್ಥಾನ ಪಡೆದದ್ದು. ಈ ಒಂದು ಕ್ರೀಡೆಯನ್ನ ಆಯ್ಕೆ ಮಾಡಿಕೊಂಡು ಅವರಲ್ಲಿ ವಿಶೇಷವಾದಂತಹ ಒಂದು ತರಬೇತಿ ಕೊಡುವಂತಹ ವ್ಯವಸ್ಥೆ ಹೇಗೆ ಅಳವಡಿಸಿಕೊಂಡ್ರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಆ ಮಕ್ಕಳಲ್ಲಿ ಕಾಣ್ತದೆ ಸರ್ ಅವರ ಆಸಕ್ತಿ, ಜೊತೆಗೆ ಅವರ ದೈಹಿಕ ಶಕ್ತಿ, ಅದನ್ನ ಗುರುತಿಸೋದು ಮುಖ್ಯ. ಅದು ಎಲ್ಲರಲ್ಲೂ ಎಲ್ಲದನ್ನೂ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಮಕ್ಕಳಲ್ಲಿ ಆ ಗುಣ ಇರ್ತದೆ. ಈಗ ಹೆಚ್ಚು ಕಮ್ಮಿ ಸ್ಫೋಟಕ ಶಕ್ತಿ ಹೇಳ್ತಾರಪ್ಪ, ಜಿಗಿತದ ಶಕ್ತಿ ಹೇಳ್ತಾರೆ, ಓಟದ ಶಕ್ತಿ ಹೇಳ್ತಾರೆ, ಅವೆಲ್ಲ ದೈಹಿಕ ಶ್ರಮ ಅಂತ ಹೇಳ್ತೀವಿ ನಾವು, ದೈಹಿಕ ಆರ್ಗಾನಿಕ್ ಶಕ್ತಿ ಅಂತ ಹೇಳ್ತೀವಿ. ಅದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಇದೆ. ಅದನ್ನ ಗುರುತಿಸೋದು ಶಿಕ್ಷಕನ ಬುದ್ಧಿವಂತಿಕೆ, ಅದರಿಂದ ಏನನ್ನೋ ಮಾಡಬಹುದು. ಸರಿ, ಈಗ ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ಓಟಗಾರ ಇರ್ತಾನೆ ಅಥವಾ ಹೈ ಜಂಪ್ ಆಡುವವರು ಇರ್ತಾನೆ, ಅವನಿಗೆ ತರಬೇತಿ ಕೊಡುವುದು ಹೇಗೆ ಸ್ವಲ್ಪ ವಿವರವಾಗಿ ಹೇಳಿ. ಅದಕ್ಕೆ ಪ್ರಾರಂಭಿಕ ಹಂತವಾಗಿ ಸರ್, ಮೈದಾನದ ನಂಟು ಈ ಶಿಕ್ಷಕನಿಗೆ ಅಂದ್ರೆ ತರಬೇತಿ ಶಿಕ್ಷಕನಿಗೆ ಅತ್ಯವಶ್ಯಕ. ಅಂತವನಲ್ಲಿ ಮಾತ್ರ ಸಾಧ್ಯ. ಮೈದಾನದಲ್ಲಿ ಆತ ಪ್ರತಿಯೊಂದನ್ನು ಕೂಡ ವ್ಯವಹಾರಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ರೆ ಆಗೋದೂ ಇಲ್ಲ. ಅದು ಒಬ್ಬ ವ್ಯಕ್ತಿಯ ಆಸಕ್ತಿ ಮತ್ತು ಅವನ ಕೆಲಸ ಒಂದೇ ಆದ್ರೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಈ ಆಟದ ವಿಚಾರದಲ್ಲಿ ಬರ್ತದೆ ಸರ್. ಅಂದ್ರೆ ಸಾಮಾನ್ಯವಾಗಿ ಆ ಮಕ್ಕಳಲ್ಲಿ ಅಂತ ಆಸಕ್ತಿ ಹುಟ್ಟಿಸೋದು ಶಿಕ್ಷಕನ ಕರ್ತವ್ಯ. ಆ ಆಸಕ್ತಿ ಯಾವಾಗ ಆ ಮಗುವಿನಲ್ಲಿ ಹುಟ್ಕೊಳ್ತದೋ ಆತ ತನಗೆ ಸಿಕ್ಕಿದ ಆ ಶಿಕ್ಷಕನ ಚಿಕ್ಕದ ಅಂತ ಮಾರ್ಗದರ್ಶನದ ಬಗ್ಗೆ ಏನನ್ನು ಕೂಡ ಬಯಸ್ಕೊಳ್ಳೋಕೆ ಸಾಧ್ಯ. ಒಬ್ಬ ಕ್ರೀಡಾಳುವನ್ನ ಒಂದು ರಾಜ್ಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ನೀವು ಕರೆದೊಯ್ತೀರಿ ಅಂತ ಇಟ್ಕೊಳ್ಳಿ, ಅವರಿಗೆ ಸಾಕಷ್ಟು ತರಬೇತಿಯನ್ನು ಕೂಡ ಕೊಟ್ಟಿರ್ತೀರಿ, ಮಾನಸಿಕವಾಗಿ ಅವರು ಯಾವ ರೀತಿ ಸಿದ್ಧತರ ಆಗಬೇಕು ಅಂತ? ಹೆಚ್ಚು ಕಮ್ಮಿ ಒಳ್ಳೆ ಪ್ರಶ್ನೆ ಸರ್ ಇದು. ಈ ಶಿಕ್ಷಕನ ಮನೋಧರ್ಮದ ಮೇಲೆ ಆ ವಿದ್ಯಾರ್ಥಿಯನ್ನ ತಯಾರು ಮಾಡುವಂತ ಗುಣ ಇರ್ತದೆ ಅನ್ನುವಂತ ನನ್ನ ಭಾವನೆ. ಎಲ್ಲರಿಗೂ ಅದು ಮಾಡಕ್ಕೆ ಸಾಧ್ಯ ಇಲ್ಲ. ಈಗಂತೂ ಕಷ್ಟದ ಮಾತು ಅಂದ್ರೆ ಈ ದೈಹಿಕ ಶಿಕ್ಷಣ ಆಟಪಾಠ ಹೇಳಲಿಕ್ಕೋ ನೋಡ್ಲಿಕ್ಕೋ ತುಂಬಾ ಖುಷಿ, ಆದ್ರೆ ಶ್ರಮ ಪಟ್ಟು ಮಾಡಿದಾಗ ಅದ್ರ ಕಷ್ಟ ಅನುಭವಿಸಿದವನಿಗೆ ಮಾತ್ರ ಗೊತ್ತಿರ್ತದೆ. ಆ ಶ್ರಮ ಎಷ್ಟು ವ್ಯಯ ಆಗ್ತದೆ, ಆ ಶ್ರಮಕ್ಕೆ ಏನು ಕಷ್ಟ ಆಗ್ತದೆ ಅನ್ನುವಂಥದ್ದು ಭಾಗವಹಿಸಿದವನಿಗೆ ಮಾತ್ರ ಗೊತ್ತು. ಹಾಗಾಗಿ ಆತನಲ್ಲಿ ಆ ಅಭಿರುಚಿ ಆಸಕ್ತಿಯನ್ನ ಬೆಳೆಸೋದು ಆ ಶಿಕ್ಷಕನ ಮನೋಧರ್ಮದ ಮೇಲೆ ನಿಲ್ತದೆ ಹೊರತು ಅಧಿಕಾರ ದಹ ಅಥವಾ ದಬ್ಬಾಳಿಕೆ ಇದರಿಂದೆಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅಂತರ್ಗತ ಪ್ರೀತಿ ಅಂತ ಹೇಳ್ತಾರಲ್ಲ ಸರ್, ಅದರಿಂದ ಯಾವ ಶಿಕ್ಷಕ ವಿದ್ಯಾರ್ಥಿಗಳನ್ನ ಗೆಲ್ತಾನೋ ಅಂತ ವಿದ್ಯಾರ್ಥಿಯನ್ನ ಆತ ಖಂಡಿತವಾಗಿಯೂ ಅತಿ ಎತ್ತರಕ್ಕೆ ಹೋಗ್ತಾನೆ ಅನ್ನುವಂಥದ್ದು ನನ್ನ ಭಾವನೆ. ಮಾನಸಿಕವಾಗಿ ಅವರನ್ನು ಹೇಗೆ ಸಿದ್ಧತೆ ಮಾಡ್ತೀವಿ? ಮಾನಸಿಕವಾಗಿ ತಯಾರು ಮಾಡುದು ಅಂತ ಹೇಳಿದ್ರೆ ಸರ್, ಮಕ್ಕಳ ಅಭಿರುಚಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಗೊತ್ತಿದ್ದದ್ದು ಪಾಲಕರಿಗೂ ಪೋಷಕರು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಶಿಕ್ಷಕ ಆ ಮಕ್ಕಳನ್ನು ಅತಿಯಾಗಿ ಆತ್ಮೀಯತೆಯನ್ನು ಹೆಂಗೆ ಬೆಳೆಸ್ಕೊಳ್ತಾನೋ ಹಾಗೆ ಆ ದೃಷ್ಟಿಯಿಂದ ಆತ ವಿದ್ಯಾರ್ಥಿಗಳನ್ನು ಹಾನಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅನಿಸಿಕೆ. ಒಂದು ಉದಾಹರಣೆ ಹೇಳಿ, ಈಗ ನಿಮ್ಮ ವಿದ್ಯಾರ್ಥಿ ಒಬ್ಬನ ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋಗಬೇಕು, ಅವನಿಗೆ ಎಲ್ಲ ತರಬೇತಿನ ನೀವು ಕೊಟ್ಟಿದ್ದೀರಿ, ಮಾನಸಿಕವಾಗಿ ಅವರನ್ನು ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಈಗ ಸ್ಪರ್ಧೆಗೆ ಹೋಗುವ ಮೊದಲು? ಒಬ್ಬ ವಿದ್ಯಾರ್ಥಿಯನ್ನ ಸರ್, ನನ್ನ ಜೀವನದಲ್ಲಿ ಆದಂತ ಒಂದು ಕತೆ, ಆತ 8ನೇ ಕ್ಲಾಸಿಗೆ 13ನೇ ವರ್ಷಕ್ಕೆ ನನ್ನ ಶಾಲೆಗೆ ಬಂದಿದ್ದ, ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿ. ಬಂದ ದಿನವೇ ಸಂಜೆ ನಾನು ಅವನನ್ನ ಗ್ರೌಂಡಿಗೆ ಹಿಂಗೆ ಕರ್ಕೊಂಡು ಹೋಗಿದ್ದೇನೆ, ಮಾತಾಡ್ತಾ ಕರ್ಕೊಂಡು ಹೋಗಿದ್ದೇನೆ. ಅವನ ಕೈಯಲ್ಲಿ ಚಿಕ್ಕದಾದಂತ ಒಂದು ಗುಂಡು ಕೊಟ್ಟೆ, ಒಂದು ಚಕ್ರ ಕೊಟ್ಟೆ, ನೋಡೋಣ ಅವನ ಮನಸ್ಥಿತಿ ಏನು ಅಂತ ಹೇಳಿ. ಆತ ಅದನ್ನ ನೋಡ್ದ, ಅಂದರೆ ಮೊಟ್ಟ ಮೊದಲನೇದಾಗಿ ಅದನ್ನು ಆತ ಸ್ಪರ್ಶ ಮಾಡಿದ್ದು. ಜೊತೆಗೆ ಅವನಿಗೆ ಆ ಮೈದಾನದ ಅರಿವು ನೋಡಿದಾಗ, ಮೈದಾನವನ್ನು ನೋಡಿದಾಗ, ಆ ಮೈದಾನದಾಗೆ ಯಾರೂ ಕಾಣ್ತಾ ಇಲ್ಲ, ನಾನೊಬ್ಬ ಶಿಕ್ಷಕ ಅವನೊಬ್ಬ ವಿದ್ಯಾರ್ಥಿ, ಅದೆಲ್ಲ ಅವನಿಗೆ ಮನಸ್ಸಿಗೆ ಹಚ್ಚಿತಂತ ಕಾಣ್ತಾ ಇದೆ. ಅವನಾಗೆ ನನ್ನ ಜೊತೆಗೆ ತಿರುಗ್ಲಿಕ್ಕೆ, ನನ್ನ ಹತ್ರ ಕೇಳಕ್ಕೆ ಒಂದು ರೀತಿಯ ಕೌತುಕತೆ ಅವನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಆಯಿತು ಪ್ರಾರಂಭಿಕ ಹಂತದಿಂದ. ಹಾಗೆ ನಿಧಾನವಾಗಿ ನಾನು ಪ್ರಾರಂಭಿಕ ಒಂದೇ ಹಂತವನ್ನು ಅವನಿಗೆ ಹೇಳ್ತಾ ಹೋದೆ. ನನ್ನ ವೈಯಕ್ತಿಕವಾಗಿ ಅವನಿಗೆ ಆ ಸ್ಫೂರ್ತಿಗೆ ಬೇಕಾದಂತಹ ಬಟ್ಟೆ ಏನಾದ್ರು ತಂದು ಕೊಟ್ಟೆ, ನನ್ನ ಖರ್ಚಿನಿಂದಲೇ ಕೊಟ್ಟೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಮೂಲವಾದಂತಹ ಕೌಶಲ್ಯದ ಅರಿವನ್ನ ಒಂದೊಂದೇ ಹಂತವನ್ನು ತೋರಿಸಿದ್ದೆ. ಆಮೇಲೆ ಅವನಲ್ಲಿ ದೈಹಿಕ ಶಕ್ತಿ ಅಷ್ಟೇ ಇತ್ತು, ಎತ್ತರವಾಗಿದ್ದಾತ 13 ವರ್ಷಕ್ಕೆ ಅಂತ ಹೇಳಿದ್ರೆ ಸಾಮಾನ್ಯ ಮಕ್ಕಳಿಗಿಂತಲೂ ಹೆಚ್ಚಿನ ಬೆಳವಣಿಗೆ ಇತ್ತು ಅವನಲ್ಲಿ. ಅವನಲ್ಲಿ ಆ ರೀತಿಯ ಸ್ಫೋಟಕ ಶಕ್ತಿ ಇತ್ತು. ಮತ್ತೆ ಆತನಿಗೆ ಪೂರ್ಣವಾಗಿ ಈ ನಗರ ಪ್ರದೇಶದ ಯಾವ ಸಂಪರ್ಕವೂ ಇರಲಿಲ್ಲ, ಹಾಂಗಾಗಿ ಅವನಿಗೆ ಅದು ಕೌತುಕವಾಗಾಯಿತು. ಅದರಲ್ಲಿ ಆತ ಒಳ್ಳೆ ಹೆಸರು ಗಳಿಸಿದ. ನಂತರ 3ನೇ ವರ್ಷಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗುವಷ್ಟು ಅರ್ಹತೆಯನ್ನು ಗಳಿಸ್ಕೊಂಡ ಆತ. ಸರಿ, ಈಗ ದೈಹಿಕ ಶಿಕ್ಷಣದಿಂದ ನಿಮ್ಮ ಕೃಷಿಯತ್ತ ಸ್ವಲ್ಪ ಮಾತುಕತೆಯನ್ನು ಮುಂದುವರಿಸುವ. ಕೃಷಿ ಅಂದ್ರೆ ಏನೇನು ಮಾಡ್ತಿದ್ರು ನೀವು? ನಾವು ಸರ್, ನಮ್ಮ ಪಿತ್ರಾಜಿತವಾಗಿ ಬಂದಂತಹ ಒಂದಿಷ್ಟು ಜಮೀನು ಇದೆ. ಆ ಜಮೀನು ಹೆಚ್ಚುವರಿ ಅದು ಲಾಭ ದೃಷ್ಟಿಯನ್ನಂತೂ ನೋಡ್ತಾ ಇಲ್ಲ, ಕಮರ್ಷಿಯಲ್ ಆಗಿ ನೋಡಕ್ ಸಾಧ್ಯನೇ ಇಲ್ಲ. ಹೆಚ್ಚು ಕಮ್ಮಿ ನನಗೆ 60 ವರ್ಷದ ಈ ವಿಚಾರದಲ್ಲಿ ನಾನು ನೋಡೋದಿದ್ರೆ, ನಾವು ಸ್ವತಃ ಕಬ್ಬು ಬೆಳೀತಾ ಇದ್ದೀವಿ ಹಿಂದೆ, ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಸ್ತಾ ಇದ್ದೀವಿ, ತೆಂಗಿನಕಾಯಿಯನ್ನು ಬೆಳೆಸ್ತಾ ಇದ್ದೀವಿ. ನಿಮಗೆ ಒಂದು ಆಶ್ಚರ್ಯವಾದಂಥ ವಿಚಾರವನ್ನು ಹೇಳ್ತೀನಿ ಸರ್. ನಾನು ನನ್ನ ತಂದೆಯವರನ್ನು ನನ್ನ ಎಳೆ ವಯಸ್ಸಿನಲ್ಲಿ ಕಳ್ಕೊಂಡಿದ್ದೇನೆ. ವಯೋವೃದ್ಧರಂತ ಒಬ್ಬ ಅಜ್ಜ ನನ್ನ ಇದ್ರು, ನನ್ನ ಜೊತೆಗಿದ್ರು. ಅವರು ನಮ್ಗೆ ಕೊಟ್ಟಂತ ಒಂದು 4-5 ಎಕರೆ ಜಮೀನಿತ್ತು. ನಮ್ಮ ಇಬ್ಬರೇ ಅಣ್ಣ ತಮ್ಮಂದಿರು, ನಾನೇ ಹಿರಿಯವ. ಅಂತ ಸಂದರ್ಭದಾಗೆ ನಾವು ಆವಾಗ ಮಡಕೆಯ ಗಡಿಗೆ ಅನ್ನುವಂಥದ್ರಲ್ಲಿ ಬೆಲ್ಲ ಮಾಡ್ತಾ ಇದ್ದೀವಿ. ಅದು ಎಷ್ಟು 100ರಿಂದ 200 ಗಡಿಗೆಯಷ್ಟು ಬೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಆವಾಗ ಆ 1 ಗಡಿಗೆ ಬೆಲ್ಲಕ್ಕೆ ಕೇವಲ 9 ರೂಪಾಯಿ, ನಾನೇ ಮಾರಿದ್ದೀನಿ. ಅಂದ್ರೆ ಈ 1 ಕೆಜಿಗೆ 50 ರೂಪಾಯಿ, ಎಷ್ಟು ಆಶ್ಚರ್ಯ. ತೆಂಗಿನಕಾಯಿ 1 ಕಾಯಿಗೆ 1.5 ರೂಪಾಯಿ, ಈಗ 20 ರೂಪಾಯಿ, ಈಗ 55-60 ರೂಪಾಯಿ ಆಗ್ತಾ ಇದೆ. ಅದನ್ನು ನಾನೇ ಅನುಭವಿಸಿದ್ದೀನಿ. ಅದು ಅಂತ ಬೆಳೆಯಾಗಿತ್ತದು. ಮತ್ತೆ ನಮ್ಮ ಉತ್ತರ ಕನ್ನಡ ಅಥವಾ ಕರಾವಳಿ ಪ್ರದೇಶದಾಗ ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋದಿಲ್ಲ. ನಮ್ಮ ಪ್ರಾಕೃತಿಕವಾಗಿ ಹೇಗೆ ಬೆಳೆಯಲಿಕ್ಕೆ ಸಾಧ್ಯನೋ ಅಂಥದನ್ನೇ ಬೆಳೆಯುವಂಥದ್ದು. ಈಗಲೂ ಕೂಡ ಬಹಳ ಜನ ಅದನ್ನ ಆರ್ಥಿಕ ದೃಷ್ಟಿಯಿಂದ ತುಂಬಾ ಜನ ಬಿಟ್ಟಿದ್ದಾರೆ. ಕೇವಲ ಏನು 10% ಜನ ಅದನ್ನ ಲೈಕ್ ಮಾಡ್ತಾ ಇದ್ದಾರೆ. ನಾವು ಕೂಡ ನಿರ್ವಾರಿತೆಯಿಂದ ಅದನ್ನ ಜೀವನೋಪಾಯಕ್ಕಾಗಿ ಅಲ್ಲವೇ ಅಲ್ಲ, ಏನೋ ಒಂದು ರೀತಿಯ ಹಿರಿಯರಿಂದ ಬಂದದ್ದು, ನಾವು ಅದನ್ನ ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೈಯಿಂದ ಹಾನಿಯಾದ್ರೂ ಕೂಡ ಮಾಡ್ತಾ ಇದ್ದೀವಿ. ಈಗ ಭತ್ತದ ಕೃಷಿಯ ಕ್ರಮದ ಬಗ್ಗೆ ಹೇಳಿ, ಈಗ ನೀವು ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾ ಇದ್ರಿ ಭತ್ತ ಸರ್? ಇದು ಸಾಮಾನ್ಯವಾಗಿ ಸಿಜಿನೇಬಲ್ ಅಂದ್ರೆ ಮಳೆಯನ್ನ ಆಧಾರಿತವಾದಂತ ಬೆಳೆ. ಇದು ಸಾಮಾನ್ಯ ಜೂನ್ ತಿಂಗಳಲ್ಲಿ ನಾವು ಅದರ ಬೀಜವನ್ನ ಪಡ್ಕೊಂಡು ಆ ಬೀಜವನ್ನ ಬಿತ್ತನೆ ಮಾಡಿ ಸಸಿಯನ್ನ ಮಾಡಿಕೊಂಡು ಸುಮಾರು ಜೂನ್ ಜುಲೈ ತಿಂಗಳಲ್ಲಿ ಅದನ್ನ ನಾಟಿಯ ಮೂಲಕ ನೆಡ್ತೀವಿ. ನಂತರದಾಗಿ ಅದಕ್ಕೆ ಬೇಕಾದಂತ ಇತ್ತೀಚೆಗೆ ನಾವು ಗೊಬ್ಬರ ಅಂತ ಹೇಳಿದ್ರೆ ಈ ಎಲೆ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರವನ್ನೇ ಹೆಚ್ಚಾಗಿ ಬಳಸುವಂಥದ್ದು. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮಂಗಲ ಇಂಥ ಮತ್ತೆ ಸುಫಲ ಅನ್ನುವಂಥದ್ದು ಈ ಗೊಬ್ಬರ ಎಲ್ಲ ಮತ್ತೆ ವ್ಯವಸ್ಥಿತವಾಗಿ ಕಾಲಕಾಲಕ್ಕೆ ಕೊಟ್ಟು ಅದನ್ನು ಬೆಳಿತೀವಿ ಸರ್. ಏನೇನು ಸಮಸ್ಯೆಗಳು ಬರ್ತವೆ ಭತ್ತದ ಕೃಷಿಯಲ್ಲಿ? ಭತ್ತದ ಕೃಷಿಯಲ್ಲಿ ಹೆಚ್ಚಾಗಿ ಬರುವಂತದ್ದು ಅಂತ ಹೇಳಿದ್ರೆ ಪ್ರಾಕೃತಿಕ ಮುನಿಸೇ ದೊಡ್ಡ ಹೊಡೆತ ಸರ್ ಅದಕ್ಕೆ. ಅಂದ್ರೆ ಅಕಾಲಿಕ ಮಳೆ ಅಂತ ಹೇಳ್ತಾರೆ, ಅಕಾಲಿಕ ಮಳೆ ಇಲ್ಲದೆ ಇದ್ರೆ ಮಳೆನೇ ಇಲ್ಲ, ಇದೇ ಅದಕ್ಕೆ ಕಾಡುವಂತ ಸಮಸ್ಯೆ. ಅದಕ್ಕೆ ಬೇರೆ ವ್ಯವಸ್ಥೆ ಈ ಭಾಗದಲ್ಲಿ ಇಲ್ವೇ ಇಲ್ಲ. ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ಬರಬೇಕು ಬೇಕಾದಾಗ ಬರಬೇಕು ಬರಬೇಕು ಅಂದ್ರೆ ಆ ವ್ಯವಸ್ಥೆ ಕ್ರಮಬದ್ಧತೆಯಲ್ಲೇ ಬರಬೇಕು. ನಾವು ಹೇಳಿದಾಗ ಕೇಳ್ತದ ಅದು, ಅದು ಪ್ರಾಕೃತಿಕ ವಿಕೋಪ ಅಂತ ಹೇಳ್ತೀವಲ್ಲ ಸರ್, ಅದಕ್ಕೆ ಚೆಲ್ಲಾಟ ಹೇಳ್ತಾರೆ. ನಾವು ಮಾಡುವ ಬೆಳೆಗೂ ಈ ಪ್ರಕೃತಿಯ ಮುನಿಸಿಗೂ ಒಂದು ರೀತಿಯ ಚೆಲ್ಲಾಟ, ನಾವು ಹೈರಾಣ ರೈತರು. ಅದಕ್ಕಾಗಿ ಇಲ್ಲಿ ಎಲ್ಲ ಜನ ಇದನ್ನ ಈಗ ವ್ಯವಸ್ಥಿತವಾಗಿ ಬಿಡ್ತಾ ಇದ್ದು ಸರ್. ಯುವಕರಂತೂ ಈಗ ನಮ್ಮ ಜಮೀನಿಗೆ ಕಣ್ಣಿಟ್ಟು ನೋಡ್ತಾ ಇಲ್ಲ, ದುರಾದೃಷ್ಟ. ಇನ್ನು ಕೆಲವೇ ವರ್ಷದಲ್ಲಿ ನೋಡಿ ನಮ್ಮ ಯುವಕರು ಯಾರು ಆ ಭೂಮಿ ಮೇಲೆ ಕಣ್ಣಿತ್ತು ನೋಡೋದಿಲ್ಲ. ಈಗ ಕೀಟ ರೋಗಗಳೆಲ್ಲ ಬಂದ್ರೆ ಏನ್ ಮಾಡ್ತೀವಿ ಸರ್? ಕೀಟ ರೋಗ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಈಗ ಸರ್ಕಾರಿ ಅಂದ್ರೆ ಕೆಲವೊಂದು ರಾಸಾಯನಿಕಗಳು ಅಂತ ಹೇಳ್ತಾರಲ್ಲ ಸರ್, ಅದನ್ನ ಕ್ರಮ ಕ್ರಮಕ್ಕೆ ಹೊಡೆಯುತ್ತಾರೆ, ಸಿಂಪಡಿಸ್ತಾರೆ. ಹಾಗಾಗಿ ಅದು ನಿಮ್ಮ ಕೃಷಿ ಭೂಮಿಯಲ್ಲಿ ಇಂತ ಸಮಸ್ಯೆ ಬರ್ತಿದೆ ಇಲ್ಲಿ ಸರ್? ಹೆಚ್ಚಾಗಿ ಈ ಕೀಟದ ಸಮಸ್ಯೆ ಬರ್ತಾ ಇಲ್ಲ, ರೋಗಗಳು ಕೂಡ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಸಲ್ಲ, ಪ್ರಾಕೃತಿಕವಾದಂತ ನಿಯಮದಾಗೆ ಅದರ ಅಡಿಯಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಹೆಚ್ಚಿನ ಬಾಧೆ ಅನ್ನುವಂಥದ್ದು ನಮಗಿಲ್ಲ, ಅಂದ್ರೆ ನಮ್ದು ಕಮರ್ಷಿಯಲ್ ಆಗಿ ಇಲ್ಲವೇ ಇಲ್ಲ ಅದು. ಈ ಸಾಂಪ್ರದಾಯಿಕವಾಗಿ ಯಾವ ತಳಿ ಇದೆ ಸರ್? ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಹಿಂದಿದ್ದಂತ ಬೆಳೆ ಅಂತ ಹೇಳಿದಾಗ ಅದನ್ನ ಹಳಗ ಅಂತ ಹೇಳಿದಾರೆ. ಅಂತ ಬೆಳೆ ಎಲ್ಲ ಇದು ಪ್ರಕೃತಿಯಲ್ಲಿ ಎಂತ ವಿಚಾರ ವಿಕೋಪಕ್ಕೂ ಕೂಡ ತಿಳ್ಕೊಳ್ಳೋ ಶಕ್ತಿ ಇದೆ. ಬಟ್ ಈಗಲೂ ಅದಕ್ಕೆ ಬೆಳೆಗೆ ತುಂಬಾ ಬೆಲೆ ಇದೆ, ಆದ್ರೆ ಜನ ಬೆಳೆಸೋರಿಲ್ಲ. ಈಗ ಎಷ್ಟು ಬರ್ತದೆ ಇಳುವರಿ ಒಂದು ಎಕರೆಗೆ? ಸುಮಾರು ಸರ್ ಅದು ಇತ್ತೀಚೆಗೆ ಬರುವಂತ ಈ ಹೊಸ 1001 ಅನ್ನುವಂತ ಬೆಳೆ ಸರ್ ಈಗ ಇತ್ತೀಚೆಗೆ ಎಲ್ಲರೂ ಬೆಳೆಸ್ತಾರೆ. ಅದು ಅಂದ್ರೆ ಎಲ್ಲಿ ನೆಟ್ಟು ಕೊಟ್ಟರು ಕೂಡ ಒಳ್ಳೆ ಇಳುವರಿ ಬರ್ತಾ ಇದೆ. ಸಾಮಾನ್ಯ ಒಂದು ಎಕರೆಗೆ ಹೆಚ್ಚು ಕಮ್ಮಿ ಒಂದು 10 ಕ್ವಿಂಟಲ್ ಬರಬಹುದು, 15 ಮಧ್ಯೆ. ಒಳ್ಳೆಯದು ರಮೇಶ್ ನಾಯ್ಕ ಅವರೇ, ದೈಹಿಕ ಶಿಕ್ಷಣದಿಂದ ನಿವೃತ್ತಿಯ ನಂತರ ನಿಮ್ಮ ಕೃಷಿಯನ್ನ ಮುಂದುವರಿಸ್ತಾ ಇದ್ದೀರಿ, ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್, ನಮಸ್ಕಾರ. ಕೃಷಿ ಅನುಭವ ಈ ಕುರಿತು ನಿವೃತ್ತ ದೈಹಿಕ ಶಿಕ್ಷಕರಾದ ರಮೇಶ್ ಸೋಮಯ್ಯ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಸುಣ್ಣದ ಬಗ್ಗೆ ನೀವೆಲ್ಲ ಕೇಳಿರಬಹುದು, ಅದರಲ್ಲೂ ವಿಶೇಷವಾಗಿ ರೈತರಿಗಂತೂ ಸುಣ್ಣದ ಬಗ್ಗೆ ತಿಳಿದಿದೆ. ಸುಣ್ಣ ಅಂದ್ರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣನ್ನು ಸುಧಾರಿಸುವುದಕ್ಕೆ ಬಳಸುವಂತಹ ಕೃಷಿ ಸುಣ್ಣ. ಹಾಗೆಯೇ ಬೋರ್ಡೋ ಸಿಂಪರಣೆಯಲ್ಲಿಯೂ ಕೂಡ ಸುಣ್ಣದ ಬಳಕೆ ಇದೆ. ಇವೆಲ್ಲದರ ಹೊರತಾಗಿ ಸುಣ್ಣಕ್ಕೆ ಔಷಧಿಯ ಮಹತ್ವ ಕೂಡ ಇದೆ. ಸುಣ್ಣ ತನ್ನ ಕ್ಷಾರೀಯ ಗುಣದಿಂದ ಎಷ್ಟು ಖ್ಯಾತಿಯನ್ನು ಪಡ್ಕೊಂಡಿದೆಯೋ ಔಷಧಿಯ ಗುಣಗಳಿಂದಲೂ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದನ್ನು ಔಷಧೀಯ ಸಂಯೋಜನೆಯಲ್ಲಿನ ಒಂದು ಘಟಕವಾಗಿ ಮಾತ್ರವಲ್ಲ, ಅಡುಗೆಯ ರುಚಿ ಹೆಚ್ಚಿಸುವುದಕ್ಕೂ ಕೂಡ ಬಳಸಬಹುದು. ಅಡುಗೆ ಸೋಡದ ಬದಲಿಗೆ ಸುಣ್ಣದ ತಿಳಿನೀರನ್ನು ಬಳಸಿದರೆ ಕರಿದ ತಿಂಡಿಯ ರುಚಿಯೇ ಬೇರೆಯಾಗಿರುತ್ತದೆ. ಹಾಗೆಯೇ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಇದು ತುಂಬಾ ಸಹಕಾರಿ. ಆಂಗ್ಲ ಭಾಷೆಯಲ್ಲಿ ಸುಣ್ಣವನ್ನು ಲೈಮ್ ಸ್ಟೋನ್ ಎಂದು ಕರೆಯಲಾಗುತ್ತದೆ. ಹಿಂದಿಯಲ್ಲಿ ಚೂನ ಎಂದು ಕರೆಸಿಕೊಳ್ಳುವ ಸುಣ್ಣವನ್ನು ವೈಜ್ಞಾನಿಕವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂದು ಕರೆಯಲಾಗುತ್ತದೆ. ಸುಣ್ಣವು ಖನಿಜ ಅಂಶಗಳನ್ನು ವಿಪುಲವಾಗಿ ಹೊಂದಿದೆ. ಮುಖ್ಯವಾಗಿ ಕ್ಯಾಲ್ಸೈಟ್ ಹಾಗೂ ಆರ್ಗೋನೈಟ್ ಎನ್ನುವಂತಹ ಅಂಶಗಳನ್ನು ಅಧಿಕವಾಗಿ ಹೊಂದಿದೆ. ಇದರಲ್ಲಿರುವಂತಹ ಕ್ಯಾಲ್ಸಿಯಂನ ಅಂಶ ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗಬಲ್ಲದು. ಇದರ ಜೊತೆಗೆ ಇದು ದುಬಾರಿಯಲ್ಲದ ನೈಸರ್ಗಿಕ ಕ್ಯಾಲ್ಸಿಯಂನ ರೂಪವಾಗಿದೆ. ಸುಣ್ಣದ ಉಪಯೋಗಗಳು ಹಲವು. ಸುಣ್ಣವನ್ನು ಅರೆದು ಜೇನುತುಪ್ಪ ಬೆರೆಸಿ ಸಂಧಿಶೂಲ ಇರುವ ಭಾಗದಲ್ಲಿ ಲೇಪಿಸಿದರೆ ನೋವು ಉಪಶಮನವಾಗುತ್ತದೆ. 4-6 ಚಿಟಿಕೆಗಳಷ್ಟು ತಿನ್ನುವ ಸುಣ್ಣವನ್ನು 20 ಮಿಲಿಲೀಟರ್ ನೀರಿನಲ್ಲಿ ಹಾಕಿ ಕರಗಿಸಿ ಇಡಬೇಕು. ರಾತ್ರಿ ಇರಿಸಿ ಮರುದಿವಸ ಬೆಳಿಗ್ಗೆ ತಳದಲ್ಲಿರುವಂತಹ ಸುಣ್ಣದ ಅಂಶವನ್ನು ಬಿಟ್ಟು ಮೇಲಿರುವಂತಹ ನೀರಿನ ಅಂಶವನ್ನು ಆಹಾರದ ಬಳಿಕ ಸೇವಿಸಿದರೆ ಇದು ಉತ್ತಮ ನೈಸರ್ಗಿಕ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗ್ತದೆ. ತಾಮ್ರದಲ್ಲಿ ಬಳಸಿದಾಗ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಮ್ಯಾಂಗನೀಸ್ ಇವುಗಳನ್ನು ಅಧಿಕವಾಗಿ ಹೊಂದಿರುವ ಸುಣ್ಣವು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಅಧಿಕ ಪ್ರಮಾಣದಲ್ಲಿ ಅಗತ್ಯ ಇರುವ ಕ್ಯಾಲ್ಸಿಯಂ ಅಂಶವನ್ನು ನೈಸರ್ಗಿಕವಾಗಿ ಒದಗಿಸುತ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಸುಣ್ಣವನ್ನು ಅಧಿಕ ಪ್ರಮಾಣದಲ್ಲಿ ಬಳಸಬಾರದು. ಇದು ಕ್ಷಾರೀಯ ಗುಣವನ್ನು ಹೊಂದಿರುವುದರಿಂದ ದೇಹಕ್ಕೆ ಅಷ್ಟೊಂದು ಹಿತಕರವಲ್ಲ. ಅದರಲ್ಲೂ ಗರ್ಭಿಣಿಯರು ಹಾಗೂ ಬಾಣಂತಿಯರು ಅಧಿಕ ಪ್ರಮಾಣದಲ್ಲಿ ಸೇವಿಸುವಂತಹದ್ದು ಒಳ್ಳೆಯದಲ್ಲ. ಕೆಲವರಲ್ಲಿ ಕ್ಯಾಲ್ಸಿಯಂ ಅಂಶದ ಮಾತ್ರೆ, ಸಿರಪ್ಗಳನ್ನು ಬಳಸಿದಾಗ ಮಲಬದ್ಧತೆ, ಹೊಟ್ಟೆ ಒಬ್ಬರ ಮುಂತಾದಂತಹ ಲಕ್ಷಣಗಳು ಕಂಡುಬರುತ್ತವೆ. ಆದರೆ ನೈಸರ್ಗಿಕ ಕ್ಯಾಲ್ಸಿಯಂ ಅನ್ನು ಹೊಂದಿರುವ ಸುಣ್ಣವನ್ನು ಸರಿಯಾದ ಕ್ರಮದಲ್ಲಿ ಹಿತಮಿತವಾಗಿ ಬಳಸಿದಾಗ ಅಂತಹ ತೊಂದರೆಗಳು ಉಂಟಾಗುವುದಿಲ್ಲ. ಜೊತೆಗೆ ಆಹಾರವೂ ಕೂಡ ಸುಲಭವಾಗಿ ಜೀರ್ಣವಾಗುತ್ತದೆ. ಸಂಧಿಶೂಲ ಅಥವಾ ನೋವು, ಮೂಳೆಯ ಮೆದುತನ, ಮಾಂಸಖಂಡದ ಸೆಳೆತ, ಋತುಬಂಧ ಮೊದಲಾದ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಔಷಧಿಯಾಗಿಯೂ ಕೂಡ ಇವುಗಳನ್ನು ಬಳಸಬಹುದು. ಆಹಾರವಾಗಿಯೂ ಕೂಡ ಸುಣ್ಣವನ್ನು ಬಳಸಬಹುದು. ಸುಮಾರು 100 ಗ್ರಾಂನಷ್ಟು ಸಿಹಿ ಮೊಸರಿನಲ್ಲಿ 1 ಗ್ರಾಂ ಸುಣ್ಣವನ್ನು ಬೆರೆಸಿ ಸೇವಿಸುವ ವಿಧಾನವು ಪಿತ್ತಜ ದೇಹ ಪ್ರಕೃತಿ ಮತ್ತು ಉಷ್ಣ ದೇಹದವರಿಗೆ ಬಹಳಷ್ಟು ಹಿತಕಾರಿಯಾದಂತಹ ಅನುಭವ ನೀಡುತ್ತದೆ. ಪಿತ್ತದೋಷಗಳನ್ನು ಹೊಂದಿರುವವರಲ್ಲಿ ದೇಹದಲ್ಲಿ ಉಷ್ಣ ಅಥವಾ ಪಿತ್ತವನ್ನು ವರ್ಧಿಸುವುದಿಲ್ಲ. ಊಟದ ಸಮಯದಲ್ಲಿ 1/2 ಕಪ್ ಬೇಳೆ ಸಾರಿಗೆ 1/2 ಗ್ರಾಂನಷ್ಟು ತಿನ್ನುವ ಸುಣ್ಣವನ್ನು ಬೆರೆಸಿ ಆಹಾರದೊಂದಿಗೆ ಸೇವಿಸಬಹುದು. 1 ಕಪ್ ದಾಳಿಂಬೆ ರಸ ಅಥವಾ 1 ಕಪ್ ಕಿತ್ತಳೆ ರಸದಲ್ಲಿ ಇಲ್ಲವೇ ಬಾಳೆಹಣ್ಣು, ಸಪೋಟ, ಸೇಬು ಜ್ಯೂಸ್ನಲ್ಲಿ 1 ಗ್ರಾಂ ಶುದ್ಧ ಸುಣ್ಣವನ್ನು ಬೆರೆಸಿ ಸೇವಿಸಿದರೆ ತುಂಬಾ ಪರಿಣಾಮಕಾರಿ. ತಿನ್ನುವ ಸುಣ್ಣವನ್ನು ಈ ರೂಪದಲ್ಲಿ ನಿತ್ಯ ಬೆಳಿಗ್ಗೆ 1 ಬಾರಿ ಖಾಲಿ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಸೇವಿಸಿದರೆ ಕ್ಯಾಲ್ಸಿಯಂ ಕೊರತೆಯಿಂದ ಉಂಟಾಗುವ ಹಲವು ರೋಗ ಹಾಗೂ ರೋಗ ಲಕ್ಷಣಗಳನ್ನು ನಿವಾರಿಸಿಕೊಳ್ಳಬಹುದು. ಆದರೆ ಅಧಿಕ ಪ್ರಮಾಣದಲ್ಲಿ ಸೇವನೆ ಹಾಗೂ ಅನಿಯಮಿತ ಸೇವನೆ ಒಳ್ಳೆಯದಲ್ಲ. ಅದೇ ರೀತಿಯಲ್ಲಿ ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣವನ್ನು ಬಳಸಿ ತಾಂಬೂಲದ ರೂಪದಲ್ಲಿ ದಿನಕ್ಕೆ 2 ಅಥವಾ 3 ಬಾರಿ ಸೇವಿಸಬಹುದು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ತಂಬಾಕು, ಪಾನ್ ಮಸಾಲ, ಗುಟ್ಕಾ ಇತ್ಯಾದಿಗಳ ಜೊತೆಗೆ ಬಳಸುವಂತಹದ್ದು ಯಾವತ್ತೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಿನ್ನುವ ಸುಣ್ಣವನ್ನು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲೂ ಕೂಡ ಬಳಸಲಾಗುತ್ತದೆ. ಇದೊಂದು ಖನಿಜವಾಗಿದೆ. ಲೈಮ್ ಸ್ಟೋನ್ನಲ್ಲಿರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಹಾಗೂ ಇತರ ಖನಿಜಾಂಶಗಳನ್ನು ಬಳಸಿ ಆಮ್ಲೀಯತೆ, ಅಗ್ನಿಮಾಂದ್ಯ, ಭೇದಿ, ಸುಟ್ಟಗಾಯ, ಜೀರ್ಣಾಂಗ ವ್ಯೂಹದ ಸಮಸ್ಯೆ, ಸಂಧಿಶೂಲ, ಮಾಂಸಖಂಡಗಳ ಸೆಳೆತ, ಮೂತ್ರಾಂಗ ವ್ಯೂಹದ ತೊಂದರೆ, ಹೊಟ್ಟೆ ನೋವು, ರಕ್ತಶುದ್ಧಿ, ರೋಗ ನಿರೋಧಕ ಶಕ್ತಿಯ ವರ್ಧನೆ, ಈ ಎಲ್ಲವುಗಳಲ್ಲಿ ವಿವಿಧ ಔಷಧೀಯ ಕಲ್ಪಗಳನ್ನು ತಯಾರಿಸಲಾಗುತ್ತದೆ. ಸುಣ್ಣವು ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳಿಂದಲೂ ಮತ್ತು ಅಜೈವಿಕ ಪ್ರಕ್ರಿಯೆಗಳಿಂದಲೂ ಉತ್ಪತ್ತಿಯಾಗುತ್ತದೆ. ಬಾವಿ, ತೊರೆ, ಸರೋವರ ಇವುಗಳಲ್ಲಿ ತಿನ್ನುವ ಸುಣ್ಣವನ್ನು ನೀರಿನ ಪ್ರಮಾಣಕ್ಕೆ ತಕ್ಕಂತೆ ಬೆರೆಸುವಂತಹ ಪದ್ಧತಿ ಹಲವೆಡೆಗಳಲ್ಲಿ ಇಂದು ಕೂಡ ಚಾಲ್ತಿಯಲ್ಲಿದೆ. ಇದು ಕುಡಿಯುವ ನೀರನ್ನು ಶುದ್ಧಗೊಳಿಸುತ್ತದೆ. ಆ ನೀರಿನ ಮೂಲಕ ದೇಹಕ್ಕೆ ಅವಶ್ಯ ಇರುವಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಮ್ಯಾಂಗನೀಸ್ ಮೊದಲಾದ ಖನಿಜಾಂಶಗಳು ದೊರೆಯುತ್ತವೆ. ಲೈಮ್ ಸ್ಟೋನ್ ಬೆರೆಸಿರುವಂತಹ ಮೂಲ ಜಲವು ವಿಷಕಾರಕ ಖನಿಜಗಳಾದ ಸೀಸ, ಕ್ಯಾಡ್ಮಿಯಂ, ನಿಕ್ಕಲ್, ಸತು ಮೊದಲಾದವುಗಳ ವಿಷಕಾರಕ ಪ್ರಭಾವವನ್ನು ಕಡಿಮೆಗೊಳಿಸುತ್ತದೆ. ಇದರಿಂದ ನೀರಿನಲ್ಲಿ ವಾಸಿಸುವ ಜಲಚರಗಳ ಆರೋಗ್ಯಕ್ಕೆ ಹಾಗೆಯೇ ಈ ನೀರಿನ ಸೇವನೆ ಮಾಡುವ ಮಾನವನ ಆರೋಗ್ಯಕ್ಕೂ ಕೂಡ ಹಿತಕರ. ನೀರಿನಲ್ಲಿರುವ ಹಾಗೂ ಮಣ್ಣಿನಲ್ಲಿರುವ ಅಧಿಕ ಆಮ್ಲೀಯತೆಯನ್ನು ಸುಣ್ಣ ಬೆರೆಸಿ ಕಡಿಮೆ ಮಾಡಬಹುದು. ನೀರಿನ ಹಾಗೂ ಮಣ್ಣಿನ ಪ್ರಮಾಣಕ್ಕೆ ತಕ್ಕ ಹಾಗೆ ಬೆರೆಸಿರುವಂತಹ ಸುಣ್ಣದ ಪ್ರಮಾಣವು ನೀರು ಮತ್ತು ಮಣ್ಣಿನಲ್ಲಿರುವ ಆಮ್ಲೀಯತೆಯನ್ನು ಕಡಿಮೆಗೊಳಿಸಿ ಕ್ಷಾರೀಯ ಗುಣಗಳನ್ನು ಹೆಚ್ಚಿಸಿ ಪಿಎಚ್ ಮಟ್ಟವನ್ನು ಸರಿದೂಗಿಸುತ್ತದೆ. ಇಂತಹ ನೀರಿನ ಸೇವನೆ ಹಾಗೂ ಇಂತಹ ಮಣ್ಣಿನಲ್ಲಿ ಬೆಳೆಸಿರುವಂತಹ ಆಹಾರ ಧಾನ್ಯ ತರಕಾರಿಗಳ ಸೇವನೆ ಆರೋಗ್ಯಕ್ಕೂ ಹಿತಕರ. ಸುಣ್ಣದ ಕಲ್ಲನ್ನು ನೀರಿಗೆ ಸೇರಿಸುವ ಪ್ರಕ್ರಿಯೆಗೆ ಲೈಮಿಂಗ್ ಎನ್ನುತ್ತಾರೆ. ಲೈಮಿಂಗ್ ಪ್ರಕ್ರಿಯೆಯು ಜಲಚರಗಳ ಸಾವನ್ನು ಕೂಡ ಕಡಿಮೆಗೊಳಿಸುತ್ತದೆ, ನೀರಿನ ಆಮ್ಲೀಯತೆಯನ್ನು ಕಡಿಮೆ ಆಗ್ತದೆ, ನೀರಿನ ಗುಣಮಟ್ಟ ಕೂಡ ಹೆಚ್ಚಾಗ್ತದೆ. ಲೈಮಿಂಗ್ ಮಾಡಿರುವಂತಹ ನೀರನ್ನು ಗಿಡಮರಗಳಿಗೆ, ತರಕಾರಿ ಬೆಳೆಗಳಿಗೆ ಹಾಯಿಸಿದರೆ ರಂಜಕದ ಅಂಶವು ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಅಡುಗೆಯಲ್ಲಿ ಸುಣ್ಣವನ್ನು ಹಿತಕರವಾಗಿ ಬಳಸುವಂತಹ ಅಭ್ಯಾಸವಿರುತ್ತದೆ. ಥೈಲೆಂಡಿನ ಅಡುಗೆಯಲ್ಲಿ ತಿನ್ನುವ ಸುಣ್ಣವನ್ನು ಬೆರೆಸಿರುವಂತಹ ನೀರನ್ನು ವಿವಿಧ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಬಳಸಲಾಗುತ್ತದೆ. ಪಿಂಕ್ ಲೈಮ್ ಎನ್ನುವಂತಹದ್ದು ಅತ್ಯಂತ ಜನಪ್ರಿಯವಾದಂತಹ ಒಂದು ಸುಣ್ಣದ ವಿಧ. ಎಲೆ, ಅಡಿಕೆ ಸುಣ್ಣದೊಂದಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಿದರೆ ಗುಲಾಬಿ ವರ್ಣದ ಪಿಂಕ್ ಲೈಮ್ ದೊರೆಯುತ್ತದೆ. ಇದನ್ನು ತಾಂಬೂಲದಂತೆ ಉಪಯೋಗಿಸಲಾಗುತ್ತದೆ. ಇದರ ಪ್ರಯೋಜನ ಅಂತಂದ್ರೆ ಅರಿಶಿನದ ಆಮ್ಲೀಯತೆ ಸುಣ್ಣದಲ್ಲಿನ ಕ್ಷಾರೀಯ ಗುಣದಿಂದಾಗಿ ಕಡಿಮೆ ಆಗ್ತದೆ. ಹಾಗೆಯೇ ತಿನ್ನುವ ಸುಣ್ಣದ ಕ್ಷಾರೀಯತೆ ಅರಿಶಿನದಿಂದಾಗಿ ಸಹಜವಾಗ್ತದೆ. ಆಕರ್ಷಕ ವರ್ಣವೂ ಕೂಡ ಉಂಟಾಗ್ತದೆ. ಬೇಕರಿ ತಿಂಡಿಗಳಲ್ಲಿ, ಕರಿದ ಖಾದ್ಯಗಳಲ್ಲಿ ಹಿಟ್ಟು ಕಲಸುವಾಗ ಈ ಪಿಂಕ್ ಲೈಮ್ ಅನ್ನು ಬಳಸಿ ಅಡಿಗೆಯನ್ನು ತಯಾರಿಸಲಾಗುತ್ತದೆ. ಇದನ್ನು ಬೆರೆಸಿದಾಗ ಕರಿದ ಆಹಾರ ಖಾದ್ಯಗಳು ಗರಿಗರಿಯಾಗ್ತವೆ. ಅಡುಗೆ ಸೋಡದ ಬದಲು ಅರಿಶಿನ ಮತ್ತು ತಿನ್ನುವ ಸುಣ್ಣದ ಮಿಶ್ರಣವನ್ನು ಇಲ್ಲವೇ ತಿನ್ನುವ ಸುಣ್ಣದ ತಿಳಿನೀರನ್ನು ಬಳಸಬಹುದು. ಇದು ಪೌಷ್ಟಿಕಾಂಶಗಳನ್ನು ಕೂಡ ಹೊಂದಿರುತ್ತದೆ, ರುಚಿಕಾರಕವಾಗಿದೆ, ಜೊತೆಗೆ ಯಾವುದೇ ಕೆಟ್ಟ ಪರಿಣಾಮ ಉಂಟು ಮಾಡುವುದಿಲ್ಲ. ಕೃಷಿ ಮಾಹಿತಿ ಕೇಳಿದಿರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ

ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹೊರಹರಿ. ಇದೀಗ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಪದಗಳು ಯಮುನಾ ಕೆ ಮರಾಠಿ ಮತ್ತು ಸಂಗಡಿಗರಿಂದ. ಆಕಾಶವಾಣಿ ಕಾರವಾರ ಯಮುನಾ ಸಿಗ್ಮೋ ಅಥವಾ ಸುಗ್ಗಿ ಕುಣಿತದ ತಂಡದವರು ತಂಡದ ಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ಕಿನ್ ಪನ ಸೋರಲೆ ಮಾನ್ ಕರಾ ಮೋರುಲಾ ಚರುಲಿ ಶರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಕರಾ ಆಮಚೆ ಆಂಬೆ ಚರ್ಪನ ಸೋರಲೆ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಕರಾ ಆಮಚೆ ಆಂಬೆ ಪಾಚನ ಸೋರಿಗೆ ತುಮಚೆ ಮೋರುಲಾ ರಕ್ವಾನ್ ರಕ್ವಾನ್ ಕರಾ ಆಮಚೆ ಮೋರುಲಾ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಸೋರಿಕ್ವಾನ್ ಕರಾಯಕ್ವಾನ್ ಕರಾ ಮೋರುಲಾ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಆಂಬೆಚೆ ಸಪನ ಸೋರಿಲೆ ತುಮಚೆ ಮೋರುಲಾ ರಕ್ವಾನ್ ರಕ್ವಾನ್ ಕರಾ ಆಮಚೆ ಮೋರುಲಾ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಆತ್ಮನ ಸೋರಿಲೆ ತುಮಚೆ ಮೋರುಲಾ ರಕ್ವಾನ್ ಕರಾಯೋ ಮಾಮಿ ರಕ್ವಾನ್ ಕರಾ ಮೋರುಲಾ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಸೋರಿಲೆ ತುಮಚೆ ಮೋರುಲಾ ರಕ್ವಾನ್ ಕರಾಯೋ ರಕ್ವಾನ್ ಕರಾ ಮೋರುಲಾ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಆಂಬೆಚೆ ದಪನ ಸೋರಿಲೆ ತುಮಚೆ ಮೋರುಲಾ ರಕ್ವಾನ್ ಕರಾಯೋ ಮಾಮಿ ರಕ್ವಾನ್ ಕರಾ ಮೋರುಲಾ ಚರುಲಿ ಸರಿ ಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರಾಯೋ ಮಾಮಿ ಆಂಬೆಚೆ ರಕ್ವಾನ್ ಕರಾ. ಯಮುನಾ ಕೆ ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇದೀಗ ಯಮುನಾ ಭಟ್ ಹೂತ್ಗಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸಿಂಧೂರಾಯನು ತನ್ನ ರಂಭೆಯರಿಬ್ಬರಿಗೂ ಚಂದೇಡ ಪಾರಿ ಜಾತದ ಹೂವ ಮೂಡಿಸಲು ಚಂದುಳ್ಳನು ತದಿ ಹಾಸ್ಯವ ಮಾಡುತ್ತ ರಂಭೆಯ ಕೈ ಹಿಡಿದ ರಂಗಯ್ಯ ಗೋಕುಲವಾದಿಟ್ಟೆ ನಿಂದ ಗೋಪಿ ಸಹಿತ ಸೇನೆಲೆ ಕುಳಿತಿದ್ದ ಹರಿಗೆ ವಿಶೇಷದಾರತಿಯ ಬೇಳಗುವ ಮಾರನಯ್ಯನು ತನ್ನ ನಾರಿಯರಿಬ್ಬರಿಗೂ ಆಯುಳ್ಳ ಪಾರಿ ಜಾತದ ಹೂವ ಮೂಡಿಸಲು ಕೋರೆ ಗಣ್ಣಿಲಿ ನೋಡಿ ಹಾಸ್ಯವ ಮಾಡುತ್ತ ಭಾರ್ಯೆಯ ಕೈ ಹಿಡಿದ ರಂಗಯ್ಯ ಗೊಂಡ್ಯದ ಸೆರಗಿಡಿದ ಮಿತ್ರೆ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ಒಪ್ಪುವ ಆರತಿಯ ಬೇಳಗುವ ರತ್ನದ ಕೊಳಲಿಗೆ ರಸಗಸಿ ಮಾಡದೆ ಯತ್ಯಾಭಿಮಾತನು ಸಭೆಯೊಳಗಾಡದೆ ಸತ್ಯಭಾಮೆಯೇ ನಿನ್ನ ಸೌಂದರ್ಯಕ್ಕೆ ತಕ್ಕ ಸಕಲ ಮಾರಥವೇರಿದ ರಂಗಯ್ಯ ಗೋಕುಲವ ಬಿಟ್ಟೆ ನಿಂದ ಗೋಪಿ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ವಿಶೇಷದಾರತಿಯ ಬೇಳಗುವ ಎಲ್ಲವರೊಳಗೆ ನೀನು ಹಿರಿಯವಳೆರು ಗೋವಿನಿ ಕಿರಿಯವಳ ಸಂಗಡ ಕಾಡಗವೇನೆ ವರಮಹಾಲಕ್ಷ್ಮಿಯ ಕರೆದು ತನ್ನ ರಾಸಿಯ ಸಿರಿಯ ತೊಡೆಯಲಿಟ್ಟ ರಂಗಯ್ಯ ಕರೆದು ವಿಳ್ಯವ ಕೊಟ್ಟ ಅರಸಿ ಸಹಿತ ಹಸೆ ಮೇಲೆ ಕುಳಿತಿದ್ದ ಹರಿಗೆ ಹರುಷಾದಾರತಿಯ ಬೇಳಗುವ ಉತ್ಸಕಾಲದಿ ಬಹು ಮುತ್ತೈದೆಯ ಹರುಷಾದಿಂದ ಮುತ್ತಿನಾರತಿಯತ್ತೆ ಉಪ್ಪು ಬೇವಾನಿ ಮಾಡಿಸಿ ಸುತ್ತಲೂ ಬ್ರಾಹ್ಮಣರು ಕೂಡಿ ಹಸ್ತದಿಂದ ತೊಳಿದರೆ ತತ್ವಾದಕ್ಷತೆಯ ಆದಿತ್ಯದಿಂದ ಆಶೀರ್ವಾದ ಮಾಡುತ್ತ ತಮ್ಮಯ್ಯನ ಮಸ್ತಕದ ಮೇಲೆ ಕೈಯ ಎತ್ತಿ ತೊಳಿದರೆ ಬಹು ತತ್ವಾದಕ್ಷತೆಯ ಅನ್ನದಾನ ಮಾಡು ಕನ್ಯಾದಾನ ಮಾಡು ನಿನ್ನ ಮರೆಯ ಹೊಕ್ಕ ಜನರ ಮನ್ನಿಸಿ ಪಾಲನೆ ಮಾಡು ಅನ್ಯಾಯ ಮಾರ್ಗವ ಬಿಡು ಧರ್ಮದಲ್ಲೇ ಮನಸ್ಸಿಡು ಸಂಪನ್ನ ರಾಜ್ಯವ ನಾಳು ಕನ್ನೆ ಶೃಂಗಾಪುರದ ಶಾರದಾಂಬೆಯ ದಯದಾಳ್ ತಮ್ಮ ಇನ್ನೂ ಮೂರು ವೇದಂಗಳನೆ ಓದಿ ಪ್ರಭುಡನಾಗಿ ಸಂಪನ್ನ ರಾಜ್ಯವನಾಳು ಕೋಟಿ ಗೋದಾನ ಮಾಡು ಸಾಟಿ ಇಲ್ಲ ದೇಶಕಲ ದೀಪ ಕಾನಂತೆಂಬ ಎರಡ ಕೀರ್ತಿ ಮಾಯ ಜೋಡಾದೀರು ಮಾತಾ ಪಿತರು ಗುರು ಹಿರಿಯರ ಮನ್ನಿಸಿ ಪಾಲನೆ ಮಾಡು ಅನೇಕ ರಾಜ್ಯವನಾಳು ನೀತಿ ತಪ್ಪಿ ದ್ವೈರಿಗಳ ಎದೆಯ ಮೆಟ್ಟಿ ತೇಜಿಯೇರು ಮೂಕಾಂಬೇಕ